ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ರೈತರಿಗೆ ಸಿಗ್ತಾ ಇದೆ. ವಿಶೇಷವಾಗಿ ಕೃಷಿ ಬೆಳೆಗಳ ಜೊತೆ ಅಂದ್ರೆ ಅರಣ್ಯ ಗಿಡಗಳ ಜೊತೆ ಕೃಷಿ ಬೆಳೆಗಳನ್ನ ಬೆಳೀತಕ್ಕಂತ ಪದ್ಧತಿ ಅಲ್ಲಲ್ಲಿ ರೈತರು ರೂಢಿ ಮಾಡ್ಕೋತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಕೃಷಿ ಅರಣ್ಯ ಅಂದ್ರೆ ಏನು, ಕೃಷಿ ಅರಣ್ಯದ ಮಹತ್ವ ಎಷ್ಟು ಮಟ್ಟಿಗೆ ಇದೆ, ಇದನ್ನ ಯಾಕೆ ಮಾಡಬೇಕು ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಭೀಮರಾಯನಗುಡಿಯ ಕೃಷಿ ಮಹಾವಿದ್ಯಾಲಯದ ಕೃಷಿ ಅರಣ್ಯ ತಜ್ಞರಾದಂತ ಡಾಕ್ಟರ್ ದೊಡ್ಡ ಬಸವ ಪಾಟೀಲ್ ಅವರು. ಬನ್ನಿ, ಅವರಿಂದ ಮಾಹಿತಿಯನ್ನು ಈಗ ಕೇಳೋಣಂತ. ಹೇಳಿ ಸರ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಕೃಷಿ ಅರಣ್ಯ ಅಂದ್ರೆ ಮೂಲತಃವಾಗಿ ನಾವು ಅನಾದಿ ಕಾಲದಿಂದಲೂ ಬಂದಂತ ಒಂದು ಪದ್ಧತಿ, ಆದರೆ ಇತ್ತೀಚೆಗೆ ಇದು ಶಬ್ದ ಮಾತ್ರ ಹೊಸದಾಗಿರ್ತದೆ. ಆ ಒಂದು ದೃಷ್ಟಿಯಿಂದ ನಾವು ಇದು ಕೃಷಿ ಅರಣ್ಯ ಪದ್ಧತಿ ಅಂದ್ರೆ ಇದೇನೋ ಹೊಸದು ಅಂತ ನಾವೆಲ್ಲ ಭಾವಿಸಿದ್ದೇವೆ. ಆದ್ರೆ ಕೃಷಿ ಅರಣ್ಯ ನಾವು ಒಂದು ಇತಿಹಾಸ ನೋಡಿದಾಗ ಮಾನವನ ನಾಗರಿಕತೆ ಜೊತೆ ಜೊತೆಗೇನೆ ಕೃಷಿ ಅರಣ್ಯ ಒಂದು ಪದ್ಧತಿ ಅಳವಡಿಸಿಕೊಂಡು ಬರುವಂತದ್ದು ನಾವು ಕಂಡು ಬಂದಿರ್ತೇವೆ. ಮೊದಲು ಮಾನವನು ಆದಿವಾಸ ಜೀವನವನ್ನ ಮಾಡ್ತಾ ಇದ್ದ ಕಾಡಲ್ಲಿ, ನಂತರ ನಾಗರಿಕತೆಗೆ ಅಂದ್ರೆ ಕೃಷಿಯೇ ಮೂಲ, ನಾಗರಿಕತೆಗೆ ಕೃಷಿಯೇ ಮೂಲವಾಗಿರುತ್ತೆ. ಸೊ ಕೃಷಿ ಜೊತೆಗೆ ಕೃಷಿ ಮಾಡ್ತಾ ಮಾಡ್ತಾ ನಾಗರಿಕತೆಯ ಕೂಡ ಮಾನವನ ನಾಗರಿಕತೆಗೂ ಕೂಡ ಬೆಳಕಂತ ಬಂತು. ಸೊ ಆ ನಾಗರಿಕತೆ ಬೆಳಕಂತ ಬರುವ ಒಂದು ನಿಟ್ಟಿನಲ್ಲಿ ಕೃಷಿ ಬಹಳ ಪ್ರಾಮುಖ್ಯತೆ ವಹಿಸಿದೆ. ಯಾಕಂದ್ರೆ ಕೃಷಿ ಅಂದ್ರೆ ಮೂಲವಾಗಿ ಮನುಷ್ಯನಿಗೆ ಬದುಕಲು ಆಹಾರ ಬೇಕಾಗಿರುತ್ತೆ. ಸೊ ಎಲ್ಲರೂ ಕೂಡಿ ಸ್ಥಳದಲ್ಲಿ ನಾಗರಿಕತೆಯನ್ನ ಕಟ್ಟುವ ಬೆಳವಣಿಗೆ ಆಗುವಾಗ ಕೃಷಿ ಒಂದು ಮೂಲ, ಒಂದು ಬುನಾದಿ ಅಂತ ಹೇಳ್ಬೋದು. ಆ ಕೃಷಿ ಜೊತೆ ಜೊತೆಗೆ ಮರಗಳು, ಪ್ರಾಣಿಗಳು ಜೊತೆ ಜೊತೆಗೇನೆ ಅವರು ಬೆಳೆಸುವಂತ ಬಂದ್ರು. ಸೊ ಪ್ರಾಣಿಗಳಂದ್ರೆ ನಮಗೆ ಮುಖ್ಯವಾಗಿ ಉಪಯೋಗ ಇರ್ತಕ್ಕಂತ ಆಕಳು, ದನಕರಗಳು ಮತ್ತು ಸಾಕು ಪ್ರಾಣಿಗಳಾದ ನಾಯಿಗಳು, ಆ ತರ ಒಂದು ಕೃಷಿ ಮೊದಲಿಂದನೂ ಇತ್ತು. ಆದ್ರೆ ಸೊ ನಾಗರಿಕತೆ ಬೆಳೀತಾ ಬೆಳೀತಾ ಬಂದಂಗೆ ಬಂದಂಗೆ ನಾವು ಆರ್ಥಿಕತೆಗೆ ಬಹಳಷ್ಟು ಮಹತ್ವ ಕೊಟ್ಬಿಟ್ಟು ಸೊ ಈ ಮರಗಳು ಮತ್ತು ಪ್ರಾಣಿಗಳನ್ನ ನಾವು ಕೈ ಬಿಡ್ತಾ ಬಿಡ್ತಾ ಬಂದ್ಬಿಟ್ಟು ಕೃಷಿಯನ್ನ ಕಮರ್ಷಿಯಲ್ ಅಂದ್ರೆ ಆರ್ಥಿಕ ಕೃಷಿಯಾಗಿ ಮಾಡುತ್ತಾ ಬಂದಿದ್ದೇವೆ. ಆದ್ರೆ ಈಗ ಕೃಷಿ ಅರಣ್ಯದ ಬಗ್ಗೆ ಮತ್ತೆ ಒಂದು ಇನ್ನೋಟ ನೋಡಿಬಿಟ್ಟು ಬಹಳ ಮಹತ್ವವನ್ನು ಪಡಿತಾ ಇದೆ. ಯಾಕಂದ್ರೆ ಕೃಷಿಯ ಒಂದು ಸುಸ್ಥಿರತೆ ಕಾಪಾಡಲು ಮರಗಳು ಬಹಳಷ್ಟು ಪರೋಕ್ಷವಾದ ಲಾಭಗಳನ್ನು ಪರೋಕ್ಷವಾಗಿ ಸಹಕಾರ ಮಾಡುವುದರಿಂದ ಸುಸ್ಥಿರ ಕೃಷಿಗಾಗಿ ಅರಣ್ಯ ಕೃಷಿ ಒಂದು ಉತ್ತಮವಾದ ಒಂದು ಪದ್ಧತಿ ಎಂದು ಸಾಕಷ್ಟು ಸಂಶೋಧನೆಗಳು ಕೂಡ ಹೇಳ್ತಾ ಬಂದಿದೆ. ಮತ್ತು ನಾವು ಹಿಂದೆ ನಾವು ನಮ್ಮ ಪುರಾತನ ಕಾಲದ ಕೃಷಿಯನ್ನು ನೋಡಿದಾಗ ಕೂಡ ನಾವು ಈ ಕೃಷಿ ಅರಣ್ಯ ಮರಗಳು ಇರುವುದನ್ನು ನಾವು ಕಂಡು ಬರ್ತೀವಿ. ಇತ್ತೀಚೆಗಷ್ಟೇ ಈ ಮರಗಳು 1970 ಈಚೆಗೆ ಮರಗಳನ್ನು ನಾವು ಕೃಷಿಯಿಂದ ಬೇರ್ಪಡಿಸಿಬಿಟ್ಟಿದ್ದೇವೆ. ಸೊ ಹಾಗಾಗಿ ಈ ಮತ್ತೆ ಸುಸ್ಥಿರತೆ ಮತ್ತು ಆರ್ಥಿಕತೆ, ಭೂಮಿಯ ಫಲವತ್ತತೆ ಇವು ಹಲವಾರು ಸಮಸ್ಯೆಗಳಿಗೆ ಉತ್ತರ ಕೊಡಲು ಮತ್ತೆ ನಾವು ಪುರಾತನ ಕಾಲವಾದ ಕೃಷಿಯನ್ನು ನಾವು ನೋಡಬೇಕಾಗಿ ಬಂದಿದೆ. ಸೊ ಹಾಗೆ ನಾವು ನೋಡಿದಾಗ ಈ ಕೃಷಿ ಅರಣ್ಯ ಕೂಡ ಒಂದು ಇದು ಪುರಾತನವಾದ ಒಂದು ಪದ್ಧತಿ. ಇಲ್ಲಿ ಕೃಷಿ ಜೊತೆ ಜೊತೆಗೆ ಮರಗಳು ಇರ್ತವೆ. ಅಂದ್ರೆ ಬಹಳಷ್ಟು ಜನ ತಪ್ಪು ಕಲ್ಪನೆಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಸೊ ಮರಗಳನ್ನು ಬೆಳಕಂದು ಅದ್ರ ಜೊತೆ ಜೊತೆಗೆ ಕೃಷಿಯನ್ನು ಬೆಳೆದಂತ ಹಾಗಂತ ಇಲ್ಲ. ಕೃಷಿ ಪ್ರಧಾನವಾಗಿರ್ತದೆ, ಆದ್ರೆ ಅಪ್ರಧಾನವಾಗಿ ಮರಗಳನ್ನ ಕೂಡ ನಾವು ಬೆಳೆಯುವುದು ಒಂದು ರೂಢಿಯಲ್ಲಿತ್ತು. ಅಪ್ರಧಾನವಾಗಿ ಅಂದ್ರೆ ನಾವು ಬದುವಿನ ಅಂಚಿನಲ್ಲಿರ್ಬೋದು ಅಥವಾ ಹೊಲದ ಅಂಚಿನಲ್ಲಿರ್ಬೋದು ಅಥವಾ ಕೃಷಿಯ ಬದುವಿನ ಮೇಲೆ ಇರ್ಬೋದು. ಹಾಗೂ ನಮ್ಮಲ್ಲಿ ಬಹಳಷ್ಟು ಹೇರಳವಾಗಿ ನೋಡುವುದಂದ್ರೆ ನಾವು ಅಲ್ಲೆಲ್ಲಿ ಕೃಷಿಯಲ್ಲಿ ಅಲ್ಲೆಲ್ಲೆಲ್ಲಿ ನಾವು ಮರಗಳನ್ನು ಬಿಟ್ಟಿರ್ತವೆ. ಅಂದ್ರೆ ಪೂಜ್ಯ ಭಾವನೆಯಿಂದ ಇರ್ಬೋದು ಅಥವಾ ಅದರ ಉಪಯೋಗ ದೃಷ್ಟಿಯಿಂದ ಕೂಡ ನಾವು ಇವತ್ತಿಗೂ ಕೂಡ ನಾವು ಮಳೆ ಆಶ್ರಿತ ಭೂ ಪ್ರದೇಶದಲ್ಲಿ ನಾವು ನೋಡ್ತೇವೆ ಬನ್ನಿ ಮರಗಳು ಮತ್ತು ಬೇವಿನ ಮರಗಳು. ಕೃಷಿಯಲ್ಲಿ 5-6 ಮರಗಳನ್ನ ನಾವು ಹಾಗೆ ರೈತರು ಹಾಗೆ ಅದನ್ನ ಕಾಪಾಡಿಕೊಂಡು ಹೋಗುವುದನ್ನು ನಾವು ಅದನ್ನ ನೋಡ್ತೇವೆ. ಅದು ಕೂಡ ಒಂದು ಕೃಷಿ ಅರಣ್ಯ ಪದ್ಧತಿ ಎಂದು ಪರಿಗಣಿಸಲಾಗುತ್ತದೆ. ಅದಕ್ಕೆ ನಾವು ಪಾರ್ಕ್ಲ್ಯಾಂಡ್ ಸಿಸ್ಟಮ್ ಅಂತ ಹೇಳಿ ಕೂಡ ವೈಜ್ಞಾನಿಕವಾಗಿ ಕರೀತಾರೆ. ಈ ಮರಗಳು ಬೆಳೆಸೋದ್ರಿಂದ ಅನೇಕ ಲಾಭಗಳಿದಾವೆ. ಆ ಲಾಭಗಳು ಏನಂತ ಮೊದಲು ನೋಡೋಣ, ಆಮೇಲೆ ನಮ್ಗೆ ಯಾಕೆ ಕೃಷಿ ಅರಣ್ಯ ಬೇಕು ಎಂಬುದ್ರ ಬಗ್ಗೆ ಅವಲೋಕನ ಮಾಡಿ ಮತ್ತು ಚಿಂತನೆ ಮಾಡುವುದು ಮತ್ತು ನಾವು ಯಾವ ರೀತಿ ಮುಂದೆ ವರಿಬಹುದು ಅಂತ ನಾವು ವಿಚಾರ ಮಾಡಬಹುದು. ಇದರ ಅನುಕೂಲಗಳೇನು, ಮರಗಳಿರೋದ್ರಿಂದ ರೈತನಿಗೆ ಅಥವಾ ಮತ್ತು ಜನರಿಗೆ ಅಂದ್ರೆ ಸಾಮಾಜಿಕವಾಗಿ ಕೆಲವೊಂದು ಉಪಯೋಗಗಳು ನೇರವಾಗಿ ರೈತನಿಗೆ ದೊರಕುತ್ತವೆ, ಕೆಲವೊಂದು ಉಪಯೋಗಗಳು ಸಾಮಾಜಿಕ ಉಪಯೋಗಗಳಂತ ಹೇಳ್ತವೆ. ಅಂದ್ರೆ ಮರಗಳಿರೋದ್ರಿಂದ ಎಲ್ಲ ಒಂದು ಒಟ್ಟಾಗಿ ಸಾಮಾಜಿಕಕ್ಕೇನೆ ಒಂದು ಒಳಿತು ಅಂತ ಹೇಳಬಹುದು. ಆ ರೀತಿ ಉಪಯೋಗ ಕೂಡ ಮರಗಳು ಕೊಡ್ತವೆ. ನೇರವಾದ ಲಾಭಗಳಂದ್ರೆ ಮರಮಟ್ಟು, ಉರುವಲು ಕಟ್ಟಿಗೆ, ಮೇವು, ಇತರೆ ಕಿರು ಅರಣ್ಯ ಉತ್ಪನ್ನಗಳಿರ್ಬೋದು, ಹಣ್ಣು ಹಂಪಲಗಳು ಅಥವಾ ಕೆಲವೊಂದು ಸಾಂಬಾರ ಪದಾರ್ಥಗಳಿಗೆ ಬಳಸತಕ್ಕಂತ ಪದಾರ್ಥಗಳು, ಉದಾಹರಣೆಗೆ ಹುಣಸೆ, ಸಾಕಷ್ಟು ನೇರವಾದ ಲಾಭಗಳನ್ನ ಪಡೆಯಬಹುದು. ಮೊದಲು ಇವತ್ತಿಗೂ ಕೂಡ ನಾವು ಸಾಕಷ್ಟು ನಾವು ಒಂದು ಇಂಧನದ ಅವಲಂಬನೆ ನೋಡಿದಾಗ ಇವತ್ತಿಗೂ ಕೂಡ ಶೇಕಡ 65% ಜನ ನಾವು ಉರುವಲ್ ಕಟ್ಟಿಗೆಯನ್ನು ಬಳಸೋದನ್ನ ನಾವು ಕಂಡು ಬರುತ್ತೇವೆ. ಅಂದ್ರೆ ಇವತ್ತಿಗೂ ಕೂಡ ನಾವು ಹಳ್ಳಿಯಲ್ಲಿ ಕೆಲವೊಂದು ಅಡಿಗೆಯನ್ನು ಕೂಡ ಅಥವಾ ನೀರು ಕಾಸೋದು ಕೂಡ ನಾವು ಉರುವಲ್ ಕಟ್ಟಿಗೆಯಿಂದಾನೆ ಮಾಡ್ತಾ ಇದ್ವಿ. ಆದ್ರೆ ಈಗ ಮೊದಲು ಸಾಕಷ್ಟು ಬೀಳು ಭೂಮಿ ಇರ್ತಿತ್ತು, ಊರಲ್ಲಿ ಪಾಳು ಭೂಮಿ ಇರ್ತಿತ್ತು, ಅಲ್ಲಿ ಮರಗಳನ್ನು ಕಡ್ಕೊಂಡ್ಬಂದು ಮಾಡ್ತಾ ಇದ್ರು. ಈಗೆಲ್ಲ ಅರಣ್ಯ ಪ್ರದೇಶವನ್ನು ಕ್ಷೀಣಿಸ್ತಾ ಇದೆ ಮತ್ತು ಎಲ್ಲಾ ಭೂಮಿಗಳು ಕೂಡ ಕೃಷಿಯಾಗಿ ಪರಿವರ್ತನದಿಂದ ಉರುವಲು ಕಟ್ಟಿಗೆಯ ಸಮಸ್ಯೆ ಕೂಡ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ. ಸೊ ಆದ್ದರಿಂದ ನಾವು ಈ ಮರಗಳನ್ನು ಬೆಳೆಸೋದ್ರಿಂದ ನಮಗೆ ಬೇಕಾಗುವಂತ ವರ್ಷ ಇಡೀ ಬೇಕಾಗುವಷ್ಟು ಉರುವಲು ಕಟ್ಟಿಗೆಯನ್ನು ನಮ್ಮ ಜಮೀನಿನಲ್ಲಿ ಪಡೆಯುವಂತ ಒಂದು ಲಾಭವನ್ನು ಪಡಿಬಹುದು. ಅದರಂತೆ ಕೆಲವೊಂದು ಮರಮಟ್ಟು ಇರಬಹುದು, ಕೃಷಿ ಸಲಕರಣೆಗಳು, ಕೃಷಿ ಪೀಠೋಪಕರಣಗಳು, ಕುಂಟಿ ಮತ್ತ ಎತ್ತಿಗೆ ಬೇಕಾದ ಬಂಡಿ ಇತ್ತಂದ್ರೆ ಬಂಡಿಗೆ ನಗ ಅಂತ ಕೆಲವೊಂದು ಪೀಠೋಪಕರಣಗಳನ್ನು ಕೂಡ ನಮ್ಮಲ್ಲಿ ಇರ್ತಕ್ಕಂತ ಮರಗಳನ್ನ ಬಳಸುವುದು ಮೊದಲಿನಿಂದನೂ ರೂಢಿ ಇತ್ತು. ಈಗೆಲ್ಲ ಸ್ವಲ್ಪ ಮೆಕನೈಸೇಷನ್ ಆಗಿರೋದ್ರಿಂದ ಮತ್ತ ನಮ್ಗ ಸ್ವಲ್ಪ ಅದ್ರದ ಇದು ಗೊತ್ತಾಗಲ್ಲ. ಆದ್ರೂ ಕೂಡ ಇವತ್ತು ಸಾಕಷ್ಟು ಸಲ ನಮಗೆ ಕಟ್ಟಿಗೆ ಅವಶ್ಯಕತೆ ಬೀಳುತ್ತೆ ಅಲ್ಲಿ ಕೃಷಿಯಲ್ಲಿ. ಸೊ ಆ ದೃಷ್ಟಿಯಲ್ಲಿ ನೋಡಿದ್ರೆ ಈ ತರವಾದ ಲಾಭಗಳನ್ನ ನಾವು ನೇರವಾದ ಲಾಭಗಳನ್ನ ನಾವು ಕೃಷಿ ಅರಣ್ಯ ಮರಗಳನ್ನ ಬೆಳೆಸೋದ್ರಿಂದ ನಾವು ಪಡಿಬಹುದು. ಸೊ ಹಾಗೆ ಕಿರು ಅರಣ್ಯ ಉತ್ಪನ್ನಗಳಿರ್ಬೋದು, ನಾವು ಒಂದು ಉದಾಹರಣೆ ಕೊಡ್ತೀನಿ. ಹುಣಸೆ, ಮಾವು, ಸಾಕಷ್ಟು ನಾವೇನ್ ಮಾಡ್ತೀವಿ ಹೊರಗಡೆಯಿಂದ ತರುವ ಪ್ರವೃತ್ತಿಯನ್ನ ಮಾಡ್ಕೊಂಡ್ಬಿಟ್ಟಿವಿ. ಸೊ ಆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಒಂದೊಂದು ಮರ ನಮ್ಮ ಭೂಮಿಯಲ್ಲಿದ್ರೆ ನಮಗೆ ವರ್ಷವಿಡೀ ಬೇಕಾಗುವಷ್ಟು ಉಪ್ಪಿನಕಾಯಿ ಇರ್ಬೋದು ಅಥವಾ ಸಾಂಬಾರ ಪದಾರ್ಥಕ್ಕಿರ್ಬೋದು, ಒಂದು ಮರ ಇದ್ರೂ ಕೂಡ ನಾವು ಅದನ್ನ ಮಾಡುವ ಖರ್ಚಿನಲ್ಲಿ ಕಡಿಮೆ ಮಾಡಬಹುದು. ಸೊ ಈ ರೀತಿಯಾಗಿ ಅಂದ್ರೆ ಖರ್ಚು ಕಡಿಮೆ ಮಾಡುವುದರಿಂದ ಮಾತ್ರ ನಾವು ಆದಾಯವನ್ನು ದ್ವಿಗುಣಗೊಳಿಸುವುದರಲ್ಲಿ ಯಶಸ್ವಿ ಆಗೋದು ಹೊರತು ಇಲ್ಲಾಂದ್ರೆ ನಮ್ಗೆ ಆದಾಯ ದ್ವಿಗುಣಗೊಳ್ಳಲು ಸಹಕಾರಿ ಆಗೋದು ಬಹಳ ಕಷ್ಟ ಆಗುತ್ತೆ. ಸೊ ಆ ಒಂದು ಹಿತದೃಷ್ಟಿಯಿಂದ ನೋಡಿದಾಗ ಕೃಷಿ ಅರಣ್ಯ ಮರಗಳು ನೇರವಾದ ವಿವಿಧ ರೂಪದಲ್ಲಿ ಮರ ಮತ್ತು ಕಿರು ಅರಣ್ಯ ಉತ್ಪನ್ನಗಳು ಈ ರೀತಿ ಕೊಡುವುದರಿಂದ ಸೊ ರೈತನಿಗೆ ಒಂದು ಆದಾಯವನ್ನು ನೀಡುತ್ತವೆ. ಪ್ರತಿ ವರ್ಷ ಮಳೆ ಕಡಿಮೆ ಇರಬಹುದು ಅಥವಾ ಮಳೆ ಹೆಚ್ಚಿಗೆ ಆಗಬಹುದು, ಆದ್ರೆ ಇವು ಬಹುವಾರ್ಷಿಕ ಮರಗಳಾಗಿರೋದ್ರಿಂದ ಕಡಿಮೆ ಕಡಿಮೆ ಇಳುವರಿಯನ್ನು ಕೂಡ ಕೊಡುವುದರಿಂದ ಏನೋ ಈ ವರ್ಷ ಮಳೆ ಇಲ್ಲ ಬೆಳೆ ಇಲ್ಲ ಅಂದ್ರೂ ಕೂಡ ನಿಮ್ಮ ಹುಣಸೆ ಮರದಿಂದ ಇರಬಹುದು ಅಥವಾ ಬೇವಿನ ಮರದಿಂದ ಇರಬಹುದು ಅಥವಾ ಬೇರೆ ಇನ್ನು ಇತರೆ ಮರದಿಂದ ಇರಬಹುದು ಸ್ವಲ್ಪ ಮಟ್ಟಿಗೆ ನಿಮ್ಗೆ 5,000 3,000 2,000 ಹಿಂಗ ಆದಾಯವನ್ನು ನಿಮ್ಗೆ ನೀಡುತ್ತವೆ. ಆ ಒಂದು ದೃಷ್ಟಿಯಿಂದ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮತ್ತು ಅಪರೋಕ್ಷವಾದ ಲಾಭಗಳು, ಇವು ಕಣ್ಣಿಗೆ ಕಾಣಲಾದಂತ ಲಾಭಗಳು. ಸೊ ಬಹಳಷ್ಟು ನಮಗೆ ಅವು ಕಣ್ಣಿಗೆ ಕಂಡು ಬರಲ್ಲ, ಅದನ್ನ ನಾವು ಬಹಳಷ್ಟು ಚಿಂತನೆ ಮಾಡಿದಾಗ ಮಾತ್ರ ಅವು ಗೊತ್ತಾಗ್ತವೆ. ಉದಾಹರಣೆಗೆ ಹೇಳ್ಬೋದು ಭೂ ಸವಕಳಿ. ಸೊ ಪ್ರತಿ ವರ್ಷ ಮಳೆ ಬರುತ್ತೆ, ಪ್ರತಿ ವರ್ಷ ಮಳೆ ನೀರಿಗೆ ಈ ಮಣ್ಣು ಕೊಚ್ಚು ಹೋಗೋದನ್ನ ನಾವು ಕಣ್ಣಾರೆ ನೋಡ್ತೀವಿ, ಆಗಿನ ಮಟ್ಟಿಗೆ ನೋಡ್ತೀವಿ, ಆಮೇಲೆ ಅದನ್ನ ಮರೆತು ಬಿಡ್ತೀವಿ. ಇದು ಏನಾಗುತ್ತೆ, ಮೇಲ್ಪದರು ಫಲವತ್ತವಾದ ಮೇಲ್ಪದರು ಮಣ್ಣನ್ನ ಕೊಚ್ಚಿಕೊಂಡು ಹೋಗೋದನ್ನ ನಾವು ಕಂಡು ಬರ್ತೇವೆ. ಸುತ್ತ ನಮ್ಮ ಹೊಲದ ಅಂಚಿನ ಸುತ್ತ ನಾವು ಮರಗಳಿದ್ರಂದ್ರೆ ಮಣ್ಣು ಕೊಚ್ಚಿ ಹೋಗೋ ಪ್ರಮಾಣವನ್ನು ಕೂಡ ತಡೆಗಟ್ಟಿ ಸೊ ಭೂ ಸವಕಳಿಯನ್ನು ತಡೆಗಟ್ಟುವುದನ್ನು ನಾವು ಮರಗಳು ಅಪವೃಕ್ಷವಾಗಿ ನಮಗೆ ಸಹಕಾರಿಯಾಗುತ್ತವೆ. ಸೊ ಕೆಲವೊಂದು ನಾವು ಬಹಳಷ್ಟು ನೋಡಿದ್ವಿ, ದೊಡ್ಡ ದೊಡ್ಡ ಬದುಗಳನ್ನ ಒಡೆದು ಹೋಗುವುದೆಲ್ಲ ನಾವು ನೋಡಿರ್ತೇವೆ ಈ ಕೆಲವೊಂದು ಭಾಗದಲ್ಲಿ. ಸೊ ಬಹಳಷ್ಟು ದೊಡ್ಡ ಮಳೆ ಪ್ರಮಾಣ ಬಂದ್ಗಟ್ಟಲೆ ನಮ್ಮ ಹೊಲದ ಬದುಗಳು ಕೂಡ ಒಡೆದು ಹೋಗುವುದನ್ನು ನೋಡಿರ್ತೇವೆ. ಸೊ ಅಲ್ಲಿ ಮರಗಳನ್ನು ಬೆಳೆದ್ರೆ ಒಡ್ಡು ಒಡೆಯುವುದನ್ನು ತಡೆಗಟ್ಟಬಹುದು ಮತ್ತು ಭೂ ಸವಕಳಿಯನ್ನು ತಡೆಗಟ್ಟಬಹುದು. ಸಾಕಷ್ಟು ರೈತರು ನಾವು ಮಳೆ ಆಶ್ರಿತದಲ್ಲಿ ರೈತರು ಬದುಗಳ ನಿರ್ವಹಣೆಯಲ್ಲಿ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಾರೆ, ಆ ಹಣವನ್ನು ವ್ಯಯ ಮಾಡುವುದನ್ನು ನಾವು ತಡೆಗಟ್ಟಬಹುದು ಮರಗಳಿರುವುದರಿಂದ. ಅಲ್ಲದೆ ಭೂ ಫಲವತ್ತತೆ ಹೆಚ್ಚಿಸುತ್ತವೆ. ಅಂದ್ರೆ ಭೂ ಫಲವತ್ತತೆ ಯಾವ ರೀತಿ ಹೆಚ್ಚಿಸ್ತವೆ ಅಂದ್ರೆ ಮರಗಳು ಪ್ರತಿ ವರ್ಷ ತಮ್ಮ ಎಲೆಗಳನ್ನು ಮುಖಾಂತರ ಎಲೆಗಳನ್ನು ಹಾಕುವುದರಿಂದ ಭೂ ಫಲವತ್ತತೆ ಹೆಚ್ಚಿಗೆ ಆಗುತ್ತೆ, ಸಾವಯವತ್ವ ಹೆಚ್ಚಿಗೆ ಆಗುತ್ತೆ. ನಾವಾಗಲೇ ಸಾವಯವ ಕೃಷಿ ಬಗ್ಗೆ ಬಹಳಷ್ಟು ಈಗ ಬರ್ತಾ ಇದೆ, ಸಾವಯವ ಕೃಷಿ ಮತ್ತು ಇನ್ನೊಂದು ಜೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್, ಜೀರೋ ಬಜೆಟ್ ಫಾರ್ಮಿಂಗ್, ಏನು ಹಾಕದೇನೆ ನೀವು ಕೃಷಿ ಮಾಡೋದು. ಸೊ ಅಂತ ಒಂದು ಸಂದರ್ಭದಲ್ಲಿ ಈ ಮರಗಳು ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಅಂದ್ರೆ ನಾವು ಈ ಎಲೆಗಳನ್ನ ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸಬಹುದು ಅಥವಾ ಮರಗಳನ್ನು ಹಾಗೆ ಬಿಟ್ರೆ ಅವು ಎಲೆಗಳು ಅಲ್ಲೇ ಉದುರಿ ಆ ಎಲೆಗಳು ನಮ್ಮ ಭೂಮಿಗೆ ಸೇರುವುದರಿಂದ ಸೊ ಅವು ಮರಗಳು ಏನ್ ಮಾಡ್ತವೆ ತಮ್ಮ ಆಳವಾದ ಬೇರಿನಿಂದ ಪೋಷಕಾಂಶಗಳನ್ನು ಹೀರಿ ಭೂಮಿ ಮೇಲ್ಭಾಗಕ್ಕೆ ಹಾಕಿ ನಿಮ್ಮ ಭೂಮಿಯ ಫಲವತ್ತತೆ ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತವೆ. ಅದೇ ರೀತಿಯಾಗಿ ಸಾವಯತ್ವ ಅಂದ್ರೆ ನಾವು ಬಹಳ ಕೊಟ್ಟಿಗೆ ಗೊಬ್ಬರ ಹಾಕಂತ ಹೇಳ್ತೇವೆ, ಆ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೋ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಒಂದು ವೃದ್ಧಿ ಹೆಚ್ಚಾಗುತ್ತೆ. ಸೊ ಮರಗಳಿರುವುದರಿಂದ ಎಲೆಗಳು ಹಾಕುವುದರಿಂದ ಸಾವಯವತ್ವ ಹೆಚ್ಚಿಸುವುದರಿಂದ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ವೃದ್ಧಿಸುವುದರಿಂದ ನಿಮ್ಮ ಭೂ ಫಲವತ್ತತೆ ಹೆಚ್ಚಿಗೆ ಮಾಡಲು ಮರಗಳು ಸಹಕಾರಿ ಮಾಡುತ್ತವೆ. ಅದೇ ರೀತಿಯಾಗಿ ಒಂದು ಸೂಕ್ಷ್ಮ ವಾತಾವರಣವನ್ನು ನಿರ್ವಹಣೆ ಮಾಡಲು ಕೂಡ ಮರಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತವೆ. ಸೊ ಗಾಳಿಗೆ ಇದ್ದಂತ ತೇವಾಂಶ ಆವಿಯಾಗಿ ಹೋಗುತ್ತೆ, ಮುಂದೆ ಭಯಂಕರವಾದ ಗಾಳಿ ಬೀಸುತ್ತೆ, ಅವಾಗ ಏನಾಗುತ್ತೆ ಸ್ವಲ್ಪ ಮಳೆ ಬಂದರೂ ಕೂಡ ಭೂಮಿಯಲ್ಲಿ ಇದ್ದ ತೇವಾಂಶ ಗಾಳಿ ಎಲ್ಲ ಅದನ್ನ ತೆಗೆದುಕೊಂಡು ಹೋಗ್ಬಿಡುತ್ತೆ. ಮರಗಳಿದ್ರಂದ್ರೆ ಆ ಗಾಳಿಯನ್ನ ಒಂದು ಮಟ್ಟಿಗೆ ತಡೆಗಟ್ಟಿ ಅಥವಾ ವೇಗವನ್ನು ತಡೆಗಟ್ಟುವುದರಿಂದ ಸೊ ತೇವಾಂಶವನ್ನ ಕಾಪಾಡುತ್ತೆ. ಒಂದು 15 ದಿನವರೆಗೂ ಹೆಚ್ಚಿಗೆ ತೇವಾಂಶವನ್ನು ಇರುವಂತೆ ನೋಡಿಕೊಳ್ಳುವುದರಿಂದ ಸೊ ಮಳೆಯಲ್ಲಿ ಏನಾದರೂ ಏರುಪೇರು ಆದರೆ ಸೊ ಭೂಮಿಯಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳುವಲ್ಲಿ ಮರಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತವೆ. ಅದೇ ರೀತಿ ಇನ್ನು ಹಲವು ಪರೋಕ್ಷ ಲಾಭಗಳಿವೆ. ಅವು ಹಂಗೆ ಹೇಳ್ಬೇಕಂದ್ರೆ ಈಗ ನೆರಳು, ನಮಗೆ ಸಾಕಷ್ಟು ನೆರಳೇ ಇರಲ್ಲ. ಬಹಳಷ್ಟು ಜನ ಈಗಾಗಲೇ ರೈತರು ಅಲ್ಲಲ್ಲಿ ಶೆಡ್ ಹಾಕೋದು ಅಥವಾ ಏನು ದನ ಕರುಗಳಿಗೆ ಇದು ಮಾಡೋದು ನಾವು ನೋಡ್ತಾ ಇದೀವಿ ಖರ್ಚು ಮಾಡ್ಕೊಂಡು. ನಾವು ಯಾಕಂದ್ರೆ ಕೃಷಿ ಅಂದ್ರೆ ಅಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ, ಕೆಲಸ ಮಾಡಿದ್ಮೇಲೆ ನಮ್ಗೆ ದಣಿವಾಗುತ್ತೆ, ದಣಿವಾದ್ರೆ ನಮ್ಗೆ ನೆರಳು ಬೇಕಾಗುತ್ತೆ. ಸೊ ಇದು ನೆರಳು ಕೂಡ ಕೊಡುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಸೊ ಅದನ್ನ ನಾವೆಲ್ಲ ಅದನ್ನ ವೈಜ್ಞಾನಿಕವಾಗಿ ಹಣದ ರೂಪದಲ್ಲಿ ಹೇಳಕ್ಕಾಗಲ್ಲ ಅಂತ ಇಂತ ಒಂದು ಲಾಭಗಳನ್ನ. ಸೊ ಅಂತ ಲಾಭಗಳು ಸಾಕಷ್ಟು ಇದಾವೆ. ಸೊ ಪ್ರಾಣಿ ಪಕ್ಷಿಗಳಿಗೆ ಕೊಡೋದ್ರಿಂದ, ಪಕ್ಷಿಗಳು ಬಂದು ಕೀಟ ತಿನ್ನೋದ್ರಿಂದ, ಹೀಗೆ ಅಪರೋಕ್ಷವಾಗಿ ಅಲ್ಲಿ ಒಂದು ಸೂಕ್ಷ್ಮವಾದ ಒಂದು ಎಕೋಸಿಸ್ಟಮ್ ಅಥವಾ ಮೈಕ್ರೋ ಕ್ಲೈಮೇಟಿಕ್ ಕಂಡೀಷನ್ ಕ್ರಿಯೇಟ್ ಮಾಡೋದ್ರಿಂದ ಸೊ ನಿಮ್ಮ ಕೃಷಿಗೆ ಸಹಕಾರಿಯಾಗಲು ಬಹಳ ಪ್ರಮುಖ ಪಾತ್ರ ವಹಿಸುವಲ್ಲಿ ಮರಗಳ ಪಾತ್ರ ಬಹಳ ಪ್ರಮುಖವಾಗಿರ್ತದೆ. ಇದನ್ನ ನಾವು ತಿಳ್ಕೋಬೇಕು, ತಿಳ್ಕೊಂಡು ನಾವು ಅದನ್ನ ರೂಢಿಯಲ್ಲಿ ತರಬೇಕು. ಮತ್ತೆ ಇನ್ನು ಹಲವು ಲಾಭಗಳಿವೆ. ಅವು ಸಾಮಾಜಿಕ ಲಾಭಗಳಂತೆ ಉತ್ತಮವಾದ ಗಾಳಿಯನ್ನ ಆಮ್ಲಜನಕವನ್ನ ಬಿಡುಗಡೆ ಮಾಡ್ತವೆ, ಮತ್ತು ಇದ್ದ ಗಾಳಿಯಲ್ಲಿ ಇದ್ದಕ್ಕಂತ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳೋದ್ರಿಂದ ನಮ್ಮ ಪರಿಸರಕ್ಕೆ ಒಂದು ಅನುಕೂಲಕರವಾಗಿರ್ತವೆ. ಇವೆಲ್ಲ ಸಾಮಾಜಿಕ ಲಾಭಗಳು. ಸೊ ಹೀಗೆ ಹಂಗ ನಾವು ಪರೋಕ್ಷವಾದ ಲಾಭಗಳನ್ನ ನಾವು ಎಣಿಸ್ತಾ ಹೋದ್ರೆ ಅವು ಮುಗಿಯೋದಿಲ್ಲ, ಅಷ್ಟೊಂದು ಲಾಭಗಳು ಇರ್ತವೆ. ಸೊ ಅದು ನಮಗೆ ಅದು ಕಂಡು ಬರಲ್ಲ. ಕಂಡು ಬರೋ ಏನಂದ್ರೆ ನಮಗೆ ಅದು ಅದರಿಂದ ಏನಾದರೂ ನಮಗೆ ಆರ್ಥಿಕವಾಗಿ ಲಾಭ ಇರುವಂತವು ಮಾತ್ರ ನಮಗೆ ಕಂಡು ಬರ್ತವೆ. ಅದನ್ನ ನಾನು ಮೊದಲಿಗೆ ಹೇಳಿದೆ, ಕೆಲವೊಂದು ಆರ್ಥಿಕ ಲಾಭಗಳನ್ನು ಕೂಡ ನಾವು ಮರಗಳನ್ನು ಬೆಳೆಸೋದ್ರಿಂದ ನಾವು ಪಡಿಬಹುದು. ಸೊ ಮುಂದೆ ಮರಗಳು ಯಾವ ರೀತಿ ನಾವು ಬೆಳೆಸೋದು ಬಹಳ ಮುಖ್ಯ ಆಗಿರುತ್ತೆ ಅಥವಾ ಅದರಿಂದ ಸಾಕಷ್ಟು ಜನರಿಗೆ ತಪ್ಪು ಕಲ್ಪನೆಗಳಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಸೊ ಮರಗಳು, ಕೃಷಿ ಮರಗಳಂದ್ರೆ ನಾವು ಈಗ ಸಾಕಷ್ಟು ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬ್ಲಾಕ್ ಪ್ಲಾಂಟೇಶನ್ ಹೋಗ್ತಾ ಇದಾರೆ, ಅರಣ್ಯ ಕೃಷಿ ಟೈಪ್ ಹೋಗ್ತಾ ಇದಾರೆ. ಅಂದ್ರೆ ಮಹಾಗೋನಿ ಇರ್ಬೋದು ಅಥವಾ ಹೆಬ್ಬೇವು ಇರ್ಬೋದು ಅಥವಾ ಶ್ರೀಗಂಧ ಇರ್ಬೋದು, ಹೀಗೆ ಅವ್ರ ಇಡೀ ಭೂಮಿಯನ್ನ ಅರಣ್ಯಕರಣ ಮಾಡಕೊಂಡಿದ್ದಾರೆ. ಅರಣ್ಯ ಅದಕ್ಕೆ ನಾವು ಅರಣ್ಯ ಕೃಷಿ ಅಂತೀವಿ, ಕೃಷಿ ಅರಣ್ಯ ಅನ್ನಲ್ಲ, ಯಾಕಂದ್ರೆ ಅಲ್ಲಿ ಅದರ ಜೊತೆಗೆ ನಾವು ಕೃಷಿ ಬೆಳೆಗಳನ್ನ ಬೆಳೆಯೋದಲ್ಲ. ಸೊ ಆ ರೀತಿ ಮಾಡೋದಕ್ಕಿಂತ ಉತ್ತಮ ಅಂದ್ರೆ ನಾವು ಕೃಷಿಯನ್ನು ಬೇಕು ಮತ್ತು ನಮ್ಗೆ ಅರಣ್ಯ ಮರಗಳನ್ನು ಬೇಕು. ಸೊ ಅದಕ್ಕೆ ಪೂರಕವಾಗಿ ನಮ್ಗೆ ಇನ್ನು ಕೆಲವೊಂದು ಸದಾವಕಾಶಗಳಿದಾವೆ. ಅವು ಏನಪ್ಪಾ ಅಂದ್ರೆ ಹೊಲದ ಅಂಚಿನಲ್ಲಿ, ನಮ್ಮ ಏನು ಕೃಷಿಯ ಅಂಚಿನಲ್ಲಿ ಇರ್ತಲ್ಲ, ಆ ಅಂಚಿನಲ್ಲಿ ನಾವು ಮರಗಳನ್ನ ಬೆಳೆಸಬಹುದು ಅಥವಾ ಬದುಗಳ ಮೇಲೆ ಮುಖ್ಯವಾಗಿ. ಸೊ ನಮ್ಮ ಹೊಲದ ಬದುಗಳು, ಆಗಲೇ ಹೇಳಿದ್ರೆ ಬದುಗಳು ಬಹಳ, ಕೃಷಿ ಬದುಗಳು ಅವು ಒಂಥರ ಕೃಷಿಯ ಒಂದು ಮುಖ ಇದ್ದಂತೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರಲ್ಲ ಹಂಗ. ಸೊ ಬದುಗಳು ಇಸ್ ದ ಇಂಡೆಕ್ಸ್ ಆಫ್ ದಿ ಅಗ್ರಿಕಲ್ಚರ್. ನೀವು ಬದುಗಳು ಯಾವ ರೀತಿ ಸ್ವಚ್ಛ ಇಟ್ಕೊಂಡಿರ್ತೀರಿ ಆ ರೀತಿ ನಿಮ್ಮ ಕೃಷಿ ಕೂಡ ಸ್ವಚ್ಛ ಆಗಿರ್ತದೆ ಅಂತ ಹೇಳ್ಬೋದು ನಾವು. ಸೊ ಬದುಗಳು ಈಗ ಖಾಲಿ ಬಿಟ್ಟಿರ್ತೀವಿ. ಆ ಬದುಗಳು ಒಂದು ಸಂಶೋಧನೆ, ನಾನೇ ಮಾಡಿದ ಒಂದು ಸಂಶೋಧನೆ ಪ್ರಕಾರ ಬದುಗಳ ಒಟ್ಟು ಭೂ ಪ್ರದೇಶ ಎಷ್ಟಿರ್ತದೆ ಅಂದ್ರೆ ಅದು ನಮಗೆ ಕಂಡು ಬರಲ್ಲ. ಬಟ್ ಒಂದು ಅಂಕಿಅಂಶವನ್ನು ನೋಡಿದಾಗ ಮತ್ತು ನಾನು ಒಂದು ಸಂಶೋಧನೆ ಕೈಗೊಂಡು ಮಾಡಿದಾಗ 5-15% ಪ್ರದೇಶ ಬದುಗಳಿಗೆ ಹೋಗಿರ್ತದೆ. ಯಾಕಂದ್ರೆ ನಾವು ಕೆಲವೊಂದ್ಸಲ ಅದಕ್ಕೆ ಕೆಲಸಕ್ಕಾಗಿ ಅಥವಾ ಏರಿಳಿತಕ್ಕಾಗಿ ಅಥವಾ ಇತರೆ ಕುಟುಂಬ ವಿಂಗಡಣೆಗಾಗಿ ನಾವು ಅದಕ್ಕೆ ಏನು ಬದುಗಳನ್ನ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನ ನಾವು ಅಳತೆ ಮಾಡಿ ನೋಡಿದಾಗ ವಿಸ್ತೀರ್ಣ 5-15% ಅಂದ್ರೆ 100 ಎಕರೆ ಇತ್ತಂದ್ರೆ 5-15 ಎಕರೆವರೆಗೂ ಜಮೀನು ಬದುಗಳಲ್ಲೇ ಹೋಗಿರ್ತದೆ. ಸೊ ಆ ಒಂದು ಪ್ರದೇಶವನ್ನ ನಾವು ಸದ್ಬಳಕೆ ಮಾಡಬೇಕಂದ್ರೆ ಅಲ್ಲಿ ಏನಾದ್ರೂ ಬೆಳ್ಕೋಬೇಕು. ಸೊ ಆ ಒಂದು ನೋಡಿದಾಗ ಇದು ಮರಗಳನ್ನು ಬೆಳೆಸೋದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಥವಾ ಒಂದು ಅವಕಾಶ ಅಂತ ಹೇಳ್ಬೋದು. ಸೊ ಅಂತ ಒಂದು ಪ್ರದೇಶಗಳನ್ನ ನಾವು ಉಪಯೋಗ ಮಾಡಿಕೊಂಡು ಬದುಗಳಿರ್ಬೋದು ಅಥವಾ ಕೃಷಿ ಅಂಚಿನಲ್ಲಿ ಇರ್ಬೋದು ಅಥವಾ ನಮ್ಮಲ್ಲೇ ಕೃಷಿಯಲ್ಲಿ ಸಾಕಷ್ಟು ರೈತರಲ್ಲಿ ಅಲ್ಲಲ್ಲಿ ಸ್ವಲ್ಪ ಪಾಳ ಬಿಟ್ಟಿರ್ತಾರೆ, ಏನೋ ಹಳ್ಳದ ದಂಡಿ ಬಂದಿರ್ತೈತೆ ಅಥವಾ ಬೇರೆ ಇತರೆ ಕಾರಣಗಳಿಂದ ಏನೋ ಮಾಡಕ್ ಆಗ್ತಾ ಇರಲ್ಲ, ಕೃಷಿ ಮಾಡಕ್ ಆಗ್ತಾ ಇರಲ್ಲ, ಅಲ್ಲಿ ನಾವು ಮರಗಳನ್ನ ಬೆಳೆಸಬಹುದು. ಅಥವಾ ನೀವೇನಾದ್ರೂ ದನ ಕರುಗಳನ್ನ ಕಟ್ತಾ ಇದ್ರೆ ಅಲ್ಲೇ ಸುತ್ತ ಒಂದು 5-6 ಮರಗಳನ್ನ ಹಾಕೋದ್ರಿಂದ ಆ ರೀತಿ ಒಂದು ನಾವು ಕೃಷಿ ಅರಣ್ಯವನ್ನು ಮಾಡಲು ಉತ್ತಮ. ವಿವಿಧ ರೂಪದಲ್ಲಿ ಬೆಳೆಸತಕ್ಕಂತ ಕೃಷಿ ಅರಣ್ಯ ಮಾದರಿಗಳು. ಇನ್ನು ಹಲವು ಮಾದರಿಗಳಿದಾವೆ. ಇವು ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಈ ರೀತಿ ನಾವು ಬದುಗಳ ಮೇಲೆ ಅಥವಾ ಹೊಲದ ಅಂಚಿನಲ್ಲಿ ಬೆಳೆಸುವುದು ಒಳ್ಳೆ ಸೂಕ್ತವಾದ ಪದ್ಧತಿ ಅಂತ ಹೇಳ್ಬಹುದು. ಸೊ ಒಂದು ಇಷ್ಟು ಪ್ರದೇಶಕ್ಕೆ ಇಷ್ಟು ಮರಗಳು ಇರಬೇಕಂತ ಈಗಾಗಲೇ ಸಲಹೆ ಸೂಚನೆಗಳು ಬರ್ತಾ ಇದಾವೆ. ಹಂಗ ಎಲ್ಲ ನಾವು ಸಂಶೋಧನೆ ಪ್ರಕಾರ ನೋಡಿದಾಗ ಒಂದು ಹೆಕ್ಟರಿಗೆ ಸುಮಾರು 25-40 ಮರಗಳು ನಾವು ಇಟ್ಕೋಬೇಕಾಗತ್ತೆ. ಆ ರೀತಿ ಇಟ್ಕಂದ್ರೆ ನಾವು ಕೃಷಿಯನ್ನ ಒಂದು ಸುಸ್ಥಿರತೆಗೆ ಒಯ್ಯಬಹುದು. ಆಗಲೇ ಹೇಳಿದೆ ನಾನು ಸಾಕಷ್ಟು ಪರೋಕ್ಷವಾದ ಲಾಭಗಳು, ನೇರವಾದ ಲಾಭಗಳು. ಮೇಲಾಗಿ ಸಾವಯವ ಕೃಷಿ ಇರಬಹುದು ಅಥವಾ ಜೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ ಇರಬಹುದು ಅಥವಾ ಜೀರೋ ಬಜೆಟ್ ಫಾರ್ಮಿಂಗ್ ಇರಬಹುದು, ಹಲವು ಹೆಸರುಗಳಿಂದ ಬರ್ತಾ ಇದಾವೆ. ಸೊ ಅಂತ ಸ್ವಾವಲಂಬ ಕೃಷಿ ಮಾಡ್ಬೇಕಂದ್ರೆ ಮರಗಳು ಬಹಳಷ್ಟು ಸಾಕಷ್ಟು ಸಹಕಾರಿ ಆಗ್ತವಂತ ಹೇಳಕ್ ಇಚ್ಛೆ ಪಡ್ತೀನಿ. ಅದರಲ್ಲಿ ಮುಖ್ಯವಾಗಿ ನಮ್ ಭಾಗದಲ್ಲಿ ಬೇವಿನ ಮರ ಬಹಳ ಅತ್ಯುತ್ತಮ. ನಾವು ಈಗ ಬಹಳಷ್ಟು ರೈತರು ನಾವು ನೋಡಿರ್ಬೋದು, ನೀವು ಪ್ರತಿ ಅಲ್ಲಿ ಹೋದ್ರು ಎಣ್ಣೆ ಕೇಳಿದಾಗ ಯಾವ್ದಾರ ಕೀಟ ಬಂದು ಎಣ್ಣೆ ಕೇಳಿದ್ರಂದ್ರೆ ಅವರು ನಿಮ್ಗೆ ನೀಮ್ ಬೇಸ್ಡ್ ಇನ್ಸೆಕ್ಟಿಸೈಡ್ ಅನ್ನ ನಿಮಗೆ ಕೊಡ್ತಾರೆ ಜಾಸ್ತಿ. ಅದು ನಮ್ಮ ಹೊಲದಲ್ಲೇ ಇರ್ತೈತೆ, ನಮ್ಮ ಹೊಲದಿಂದ ಬೀಜ ಒಯ್ದು ಅವ್ರ ಅದನ್ನ ಪ್ರೊಸೆಸ್ ಮಾಡಿ ಒಳ್ಳೆ ಅದನ್ನ ನಮ್ಗೆ ಮಾರಾಟ ಮಾಡ್ತಾರೆ. ಆದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ಸದುಪಯೋಗ ಪಡಿಸಿದ್ರೆ ಮಾಡತಕ್ಕಂತ ಖರ್ಚನ್ನ ನಾವು ತಗ್ಗಿಸಬಹುದು. ಮತ್ತು ನಾವು ಕೃಷಿಯನ್ನ ಸ್ವಾವಲಂಬಿ ಕೃಷಿ ಮಾಡುವಲ್ಲಿ ಕೃಷಿ ಅರಣ್ಯಗಳ ಪಾತ್ರ ಬಹಳಷ್ಟು ಇದೆ, ಇನ್ನೂ ಸಾಕಷ್ಟು ಇದೆ. ಮುಖ್ಯವಾಗಿ ಈಗಾಗಲೇ ಬೇವಿನ ಬೀಜಗಳು ಇಲ್ಲಿ ಬರ್ತಾ ಇದಾವೆ ನಮ್ಮ ರೈತರ ಹೊಲದಲ್ಲಿ. ನನಗೆ ಬಹಳಷ್ಟು ರೈತರ ಹೊಲದಲ್ಲಿ ನೋಡಿದ್ದೀನಿ, ಸಾಕಷ್ಟು ರೈತರ ಹೊಲದಲ್ಲಿ ಅವು ಬೇವಿನ ನೈಸರ್ಗಿಕವಾಗಿ ತಾವೇ ಬಂದಿರ್ತವೆ. ಅವನ್ ರೈತರು ಹಂಗೆ ಬಿಟ್ಟಿರ್ತಾರೆ. ಆದ್ರೆ ಏನಪ್ಪಾ ಅಂದ್ರೆ ಅವ್ರ ಬೀಜಗಳನ್ನ ಶೇಖರಣೆ ಮಾಡೋದಾಗ್ಲಿ ಅಥವಾ ಅದನ್ನ ಮುಂದೆ ಯಾವ ರೀತಿ ಉಪಯೋಗಿಸ್ಬೇಕು ಎಂಬುದಾಗ್ಲಿ ಅದು ಮಾಡ್ತಾ ಇಲ್ಲ. ಸೊ ಆ ರೀತಿ ಏನಾದ್ರೂ ಮಾಡಿದಲ್ಲಿ ಶೇಖರಣೆ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಒಂದ್ ರೋಲರ್ ಅಲ್ಲಿ ಪುಡಿ ಪುಡಿ ಮಾಡಿ ಒಂದ್ ಎಕರೆಗೆ ಅರ್ಧಕ್ಕಿಂತ ಅಲ್ಲ ಅದಕ್ಕಿಂತ ಹೆಚ್ಚಿಗೆಲ್ಲ ಅಷ್ಟು ಅದಕ್ಕಿಂತ ಹೆಚ್ಚಿಗೆ ಉಪಯೋಗಿಸಿದ್ರೆ ಅದು ವಿಷಕ್ತ ಇರೋದ್ರಿಂದ ಅದು ಮತ್ತೆ ನಿಮ್ಗೆ ಬಹಳ ನೆಗೆಟಿವ್ ಪರಿಣಾಮ ಆಗುತ್ತೆ. ಒಂದ್ ಅರ್ಧ ಕ್ವಿಂಟಲ್ಕಿಂತ ಒಂದ್ ಎಕರೆಗೆ ನಾವು ಹಾಕ್ಬಹುದು. ಆ ರೀತಿ ಮಾಡೋದ್ರಿಂದ ನಾವು ಹಾಕತಕ್ಕಂತ ಸಾರ್ವಜನಿಕ ಇರಬಹುದು ಅಥವಾ ಮುಂದೆ ಬರತಕ್ಕಂತ ಕೀಟ ಬಾಧೆಗಳನ್ನು ಕೂಡ ನಾವು ತಡೆಗಟ್ಟಲ್ಲಿ ಯಶಸ್ವಿ ಆಗಬಹುದು. ಈ ರೀತಿ ಹಲವು ಇನ್ನು ಹಲವು ಮರಗಳ ಬೀಜಗಳು ಕೂಡ ಪರಿಣಾಮಕಾರಿಯಾದ ಒಂದು ಕೀಟನಾಶಕವಾಗಿ ಬಳಸಬಹುದು. ಉದಾಹರಣೆಗಾಗಿ ವಂಗೆ, ವಂಗೆ ಉಲುಗಲ್ ಅಂತ ಹೇಳ್ತಾರೆ ಅಥವಾ ಅಂದ್ರ ಮರ ಅಂತ ಹೇಳ್ತಾರೆ ಈ ಭಾಗದಲ್ಲಿ, ಮದುವೆಯಲ್ಲಿ ಅಂದ್ರ ಹಾಕ್ತಾರೆ ಅಥವಾ ಉಲುಗಲ್ ಮರ ಅಂತ ಹೇಳ್ತಾರೆ. ಆ ಮರದ ಬೀಜ ಕೂಡ ಸಾಕಷ್ಟು ಬೇಡಿಕೆ ಇದೆ. ಅದು ಕೂಡ ಒಳ್ಳೆ ಇನ್ಸೆಕ್ಟಿಸೈಡ್ ಆಗಿ ರೂಪದಲ್ಲಿ ಉಪಯೋಗಿಸೋದ್ರಿಂದ ಆ ರೀತಿ ಮರಗಳು ನಮ್ಮಲ್ಲಿ ಸಾಕಷ್ಟು ಇದಾವೆ. ಅವನ್ನ ನಾವು ಸದುಪಯೋಗ ಪಡಿಸಿದ್ರೆ ನಮ್ಮ ಕೃಷಿ ಅರಣ್ಯ ಮರಗಳ ಬೆಳೆಸೋದ್ರಿಂದ ಈ ರೀತಿ ನಾವು ಲಾಭಗಳನ್ನ ಪಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಂಧುರೇ, ಇದುವರೆಗೆ ಅರಣ್ಯ ಕೃಷಿಯ ಮಹತ್ವ, ಅರಣ್ಯ ಕೃಷಿ ನಮ್ಮಲ್ಲಿಗೆ ಇತ್ತೀಚೆಗೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಪರಿಸರ ಸಮತೋಲನ ಆಗ್ಬೇಕಪ್ಪ ಅಂತಂದ್ರೆ ಈ ಕೃಷಿಯ ಜೊತೆಗೆ ಅರಣ್ಯ ಕೃಷಿಯು ಕೂಡ ಬರಬೇಕು. ಪ್ರತಿಯೊಂದು ಹೊಲಗಳಲ್ಲಿ, ಬದುಗಳಲ್ಲಿ, ಮನೆಯಂಗಳಲ್ಲಿ, ಕೆರೆಗಳಲ್ಲಿ, ಅನುತ್ಪಾದಕ ಕ್ಷೇತ್ರಗಳಲ್ಲಿ ಅಂತಂದ್ರೆ ಈ ಹಾಳು ಬಿದ್ದಂತಹ ಪಾಳು ಬಿದ್ದಂತಹ ಭೂಮಿಗಳಲ್ಲಿ ಆ ಒಂದು ಭಾಗಕ್ಕೆ ಸೂಕ್ತವೆನಿಸಿದಂತಹ ಮರಗಳನ್ನು ನಾವು ಬೆಳೆಸಿದ್ರೆ ಅವು ಮುಂದೆ ಪರಿಸರ ಸಮತೋಲನಕ್ಕೆ ಕಾರಣ ಆಗ್ತದೆ. ಒಟ್ಟಿನಲ್ಲಿ ರೈತ ಬಾಂಧವರು ಕೃಷಿ ಜೊತೆಗೇನೆ ಈ ಅರಣ್ಯ ಕೃಷಿಯನ್ನು ಮಾಡಲಿ ಅಂತ ಹೇಳ್ತಾ ಮಾಹಿತಿಯನ್ನು ಕೊಟ್ಟಿದಂತಹ ಡಾಕ್ಟರ್ ದೊಡ್ಡಬಸವ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಕೃಷಿ ಅರಣ್ಯದ ಮಹತ್ವ ಕುರಿತು ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ದೊಡ್ಡಬಸವ ಪಾಟೀಲ್ ಅವರಿಂದ ಮಾಹಿತಿ ಮಾಡಿಕೊಂಡಿರಿ. ಬನ್ನಿ ರೈತ ಬಂದರೆ ಈಗ ಒಂದು ವಾಣಿಜ್ಯ ಪ್ರಕಟಣೆ ಕೇಳೋಣ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಂಧುವರೆ ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳಿಗಾಗಿ ಕಾಯ್ತಾ ಇದ್ದೀರಲ್ಲ, ಹಾಗಾದರೆ ಕೇಳೋಣ ಮನೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 28/10/2021 ಅಂತಂದರೆ ಗುರುವಾರ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ, ಗರಿಷ್ಠ 32 ಮತ್ತು ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 66 ಮತ್ತು ಕನಿಷ್ಠ 44% ಆರ್ದ್ರತೆ ಇದ್ದು ಗಾಳಿ ವೇಗ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಸರಿಯಾದ ಸಮಯದಲ್ಲಿ ಮಳೆ ಬಾರದಿದ್ದ ಕಾರಣ ಹಿಂಗಾರಿ ಬೆಳೆಗಳಿಗೆ ರಕ್ಷಣಾತ್ಮಕ ನೀರಾವರಿಯನ್ನು ಒದಗಿಸಿ. ಬೇಗನೆ ಬಿತ್ತಿದ 20-25 ದಿನದ ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇತರ ಬೆಳೆಗಳಲ್ಲಿ ಅಂತರ್ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಿ. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಇನ್ನು ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಬೇಗ ಬಿತ್ತಿದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ ಬೇಸಾಯ ಕ್ರಮವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆಗಳ ಜೊತೆಗೆ ತೇವಾಂಶದ ಪ್ರಮಾಣ ಹೆಚ್ಚಾಗುತ್ತದೆ. ಅನಂತರ ಇದನ್ನು ಮತ್ತೆ 12-15 ದಿನಗಳ ಬಳಿಕ ಪುನರಾವರ್ತನೆಯನ್ನು ಮಾಡಬೇಕು. ಕಡಲೆಯನ್ನು ಬಿತ್ತಿರುವಂತಹ ಹಾಗೆಯೇ ಬಿತ್ತುತ್ತಿರುವ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಕಡಲೆಯನ್ನು ಬಿತ್ತಿದ ದಿನ ಅಥವಾ ಮರುದಿನ ಎಕರೆಗೆ 1.3 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 0.8 ಲೀಟರ್ ಪೆಂಡಿ ಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಎಕರೆಗೆ ಏಕಕಾಲಕ್ಕೆ ಬಿತ್ತುವ ಸಮಯದಲ್ಲಿ ಭೂಮಿಗೆ ಕೊಡಬೇಕು. ಕಡಲೆ ಬಿತ್ತನೆಯನ್ನು 2nd ವಾರದಿಂದ November 2nd ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಸೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಕಡಲೆ ಬಿತ್ತನೆಗೆ ಮೊದಲು ಬರ ನಿರೋಧಕತೆಯನ್ನು ಹೆಚ್ಚಿಸಲು ಬೀಜವನ್ನು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25% ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಕಾರ್ಯವನ್ನು ಮಾಡಬೇಕು. ತೊಗರಿ ಬೆಳೆದಿರುವ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿ ನೊಣದ ನಿರ್ವಹಣೆಗಾಗಿ 0.2 ಗ್ರಾಂ ಥಯಾಮಿಥಾಕ್ಸಮ್ 25WG ಅಥವಾ 0.2 ಮಿಲಿಲೀಟರ್ ಇಮಿಡಾಕ್ಲೋರ್ಪಿಡ್ 17.8 SL ಅನ್ನು 10 ಗ್ರಾಂ ಬೆಲ್ಲದ ಜೊತೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ಎಂಟರ್ನಲ್ಲಿ ಪ್ರೋಲ್ 12.5 SC ಅಥವಾ 2 ಮಿಲಿಲೀಟರ್ ಫರ್ಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಹತ್ತಿ ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಬೇಗನೆ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಮಳೆ ಇಲ್ಲದ ಸಮಯದಲ್ಲಿ ಹತ್ತಿ ಕಾರ್ಯವನ್ನು ಬಿಡಿಸಬೇಕು. ಹತ್ತಿಯಲ್ಲಿ ಗುಲಾಬಿ ಕಾಯಕೊರಕದ ಹತೋಟೆಯನ್ನು ಮಾಡಲು 2 ಮಿಲಿಲೀಟರ್ ಫರ್ಫೆನೋಫಾಸ್ 50 EC ಹಾಗೂ 7-10 ದಿನಗಳ ನಂತರ 0.5 ಮಿಲಿಲೀಟರ್ ಲ್ಯಾಂಡಾ ಸೈಲೋತ್ರಿನ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟೆಯನ್ನು ಮಾಡಲು 0.6 ಗ್ರಾಂ ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COCಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಹತೋಟೆಯನ್ನು ಮಾಡಲು ರೈತರು ಮುಂಜಾಗ್ರತಾ ಕ್ರಮವಾಗಿ ಟ್ರಿಪ್ಲಾಕ್ಸಿಸ್ಟ್ರಾಬಿನ್ ಮತ್ತು ಟಿಬುಕೋನೊಜಲ್ 1.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಿ. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬೋನ್ಡೈಸಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನು 10 ದಿನಗಳ ನಂತರ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಮುಖ್ಯವಾಗಿ ರೈತ ಬಾಂಧವರು ಅಂಗಮಾರಿ ರೋಗದ ಬಾಧೆ ಕಂಡುಬಂದಲ್ಲಿ 2.0 ಗ್ರಾಂ ಮ್ಯಾಂಕೋಜಿಬ್ ಅಥವಾ 0.2 ಗ್ರಾಂ ರೋರ್ವೆಲ್ 50WPಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಥಿಯೋಡಿಕಾರ್ಬ್ 75WP ಅಥವಾ ಮ್ಯಾಂಕೋಜಿಬ್ 5SGಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಲ್ಲೆಯಲ್ಲಿ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಗರ್ಭಧರಿಸಿದ ಹಾಲು ಕೊಡುವ ಮಿಶ್ರ ರಾಸುಗಳಲ್ಲಿ 8ನೇ ತಿಂಗಳಿಂದ ನಿಧಾನವಾಗಿ ಹಾಲು ಹಿಂಡುವುದನ್ನು ನಿಲ್ಲಿಸಿ. ಕೆಚ್ಚಲು ಬತ್ತಿಸುವುದರಿಂದ ಕರು ಹಾಕಿದ ನಂತರ ಹಾಲಿನ ಇಳುವರಿ ಹೆಚ್ಚಾಗ್ತದೆ. ಇನ್ನು ನವಜಾತ ಎಮ್ಮೆ ಕರುಗಳಿಗೆ ಹುಟ್ಟಿದ ದಿನದಂದೇ ಜಂತುನಾಶಕ ಔಷಧಿ ಕುಡಿಸುವುದರಿಂದ ಎಮ್ಮೆ ಕರುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇನ್ನು ನುಗ್ಗೆಸೊಪ್ಪುಗಳನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರಾಸುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಕೇಳ್ತಿರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗೋಣಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ರೈತ ಬಾಂಧವರೇ, ಈಗ ಕೇಳೋಣ ವಿವಿಧ ಆಕಳು ತಳಿಗಳ ಸಾಕಾಣಿಕೆ ಮಾಡುತ್ತಿರುವ ರೈತರಾದ ಜೆಬಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ಆಕಳು ಸಾಕಾಣಿಕೆ ಇತ್ತೀಚೆಗೆ ಸಾಕಷ್ಟು ಸರ್ಕಾರದವರು ಒತ್ತಾಸೆಯನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಅಲ್ಲಲ್ಲಿ ಗೋಶಾಲೆಗಳಾಗ್ತಾಯಿದ್ದಾವೆ. ಆಕಳ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅಂತೇಳಿ ನಮ್ಮ ಹಿರಿಯರು ಸಹ ಹೇಳ್ತಿದ್ದಾರೆ. ಆಕಳ ಸಾಕಾಣಿಕೆ ಗಿರ್ತಳಗಿರ್ಬೋದು, ಲೋಕಲ್ ಜವಾರಿ ಆಕಳುಗಳಿರ್ಬೋದು, ಇವನ್ನೆಲ್ಲ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ಪುಚ್ಚಲ ದಿನ್ನೆಯಲ್ಲಿ ಡಾಕ್ಟರ್ ಜಿ ಬಿ ಕುಲಕರ್ಣಿ ಅವರು, ಇವರು ಮೂಲತಃ ಕೃಷಿಕರು, ಜೊತೆಗೆ ಕೃಷಿ ಇಲಾಖೆಯಲ್ಲಿ ಉದ್ಯೋಗವನ್ನು ಮಾಡಿ ಸಹಾಯಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ ಮೇಲೆ ಈ ಒಂದು ಡೈರಿ ಫಾರ್ಮ್ಗಳನ್ನು ತೆಗೆದಿದ್ದಾರೆ. ಸುಮಾರು 2 ಯೂನಿಟ್ಗಳನ್ನು ತೆಗೆದು ಪುಚ್ಚಲದಿನ್ನಿ ಮತ್ತು ಮಿಡಗಲದಿನ್ನಿ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡೈರಿ ಫಾರ್ಮ್ಗಳನ್ನು ತೆಗೆದು ಹಾಲು ಮಾರಾಟ, ಜೊತೆಗೆ ಆಕಳು ಸಾಕಾಣಿಕೆಯನ್ನು ಸಹ ಮಾಡಿದ್ದಾರೆ. ಎಮ್ಮೆ ಸಾಕಾಣಿಕೆಯೊಂದಿಗೆ ಆಕಳು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ್ಯಾವ ತಳಿ ಆಕಳುಗಳನ್ನು ಸಾಕಾಣಿಕೆ ಮಾಡಿದ್ದಾರೆ, ಆ ತಳಿಗಳ ವಿಶೇಷತೆ ಏನು, ಸುಮಾರು ಒಂದು 5-6 ಆಕಳು ತಳಿಗಳಿದ್ದಾವೆ ಇವರಲ್ಲಿ, ಯಾಕೆ ಆಕಳು ತಳಿಗಳ ವಿಶೇಷತೆ, ಆಕಳಿಗೆ ಯಾಕೆ ಹೆಚ್ಚು ಒಂದು ಮಹತ್ವವನ್ನು ಕೊಡ್ತಾ ಇದ್ದಾರೆ ಇವತ್ತಿನಲ್ಲಿ ಅಂತಕ್ಕಂಥ ವಿಚಾರವನ್ನು ಡಾಕ್ಟರ್ ಜಿ ಬಿ ಕುಲಕರ್ಣಿ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಕುಲಕರ್ಣಿ ಅವರೇ, ತಾವು ಈ ಒಂದು ಡೈರಿ ಫಾರ್ಮ್ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆದ್ರೆ ಈಗ? 2 ವರ್ಷ ಆಯಿತು. ವಿಶೇಷವಾಗಿ ಅಂದ್ರೆ ನೋಡಿ, ನಾವೆಲ್ಲ ನೋಡ್ತಾ ಇರ್ತೀವಿ, ಹೋದಲ್ಲೆಲ್ಲ ಯಾರು ಮಾಡಿದ್ರೆ ಬರೀ ಆಕಳ ಮಾಡಿರ್ತಾರೆ, ಇಲ್ಲಿಗಂದ್ರೆ ಬರೀ ಎಮ್ಮೆಗಳನ್ನು ಸಾಕಾಣಿಕೆ ಮಾಡಿರ್ತಾರೆ. ಆದರೆ ನೀವು ಆಕಳು ಮತ್ತು ಎಮ್ಮೆ ಎರಡೂ ಸಾಕಾಣಿಕೆಯನ್ನು ಮಾಡಿದ್ರಿ, ವಿಶೇಷತೆ ಏನು? ಆಕಳ ಮಾಡಿರೋದು ಗೋಶಾಲ ಮಾಡಬೇಕಂತ ಮೊದಲು ಉದ್ದೇಶ ಇತ್ತು, ಹಾಗೇ ಎಲ್ಲ ತಳಿಗಳು ನನ್ನಲ್ಲಿ ಇರಬೇಕು ಅಂಥೇಳಿ ಕಾನ್ಸಂಟ್ರೇಟ್ ಮಾಡಿ ನಾನು ಸುಮಾರು 7-8 ನಮೂನೆ ತಳಿಗಳನ್ನು ಶೇಖರಣೆ ಮಾಡೀನಿ. ನನ್ನ ಹತ್ರ 3 ಹಾಲ್ಸ್ಟನ್ ಫ್ರೀಜನ್ ಅಂಥೇಳಿ ವಿದೇಶಿ ತಳಿ, ಆಮೇಲೆ 1 ಜರ್ಸಿ ವಿದೇಶಿ ತಳಿ ಅದ, ಆಮೇಲೆ 3 ಗಿರ್ರ ಆಕಳುಗಳವ, 1 ಹೋರಿ ಅದ, ಆಮೇಲೆ 1 ಶಾಹಿವಾಲ್ ಅಂಥೇಳಿ ಆಕಳದ, ಮತ್ತು ಇನ್ನೂ ಒಂದು ಹೊಸ್ತಾಗಿ ಅಂದರೆ ಕಾಂಕ್ರೇಜ್ ಅಂಥೇಳಿ, ಕಾಂಕ್ರೇಜ್ ಅಂತ ಒಂದದ, ಆಮೇಲೆ ಇನ್ನೂ ಒಂದು ರಾಠಿ ಅಂಥೇಳಿ. ಇಷ್ಟು ನಮೂನಿ ತಳಿಗಳಲ್ದ ಇದು ಹಾಲಿನ ಸಲುವಾಗೆಲ್ಲ ನಮ್ಮಲ್ಲಿ ಕೊಮ್ಮೋರಿ ಅಂತ ಮಾರಾಟ ಮಾಡಲಿಕ್ಕೆ ಬರ್ತಾರೆ, ಒಂಗೋಲು ಅಂತ ಒಂದು ತಳಿನೂ ನಮ್ಮ ಹತ್ರ ಅದ. ಇಷ್ಟು ನಮೂನಿ ಆಕಳ ತಳಿ ಅಲ್ಲ, ಒಂದು 6 ಲೋಕಲ್ ಆಕಳುಗಳು ಕೂಡ ಇರೋದು. ಈಗ ಇಷ್ಟು ಆಕಳ ತಳಿಗಳನ್ನು ಯಾಕೆ ಸ್ಪೆಷಲ್ ಆಗಿ ಇಷ್ಟು ಆಕಳ ತಳಿಗಳನ್ನು ಯಾಕೆ ಇಟ್ಕೊಂಡಿರಿ? ನಮ್ಮಲ್ಲಿ ಎಲ್ಲ ತಳಿಗಳು ಇರಬೇಕು ಅನ್ನೋದು, ಇನ್ನೂ 2-3 ತಳಿಗಳು ನಮ್ಗೆ ತರಬೇಕಾಗ್ಯದ, ಹುಡುಕ್ತಾ ಇದ್ದೀನಿ. ಅದು ಇನ್ನೂ ಒಂದು ಥಾರ್ ಪಾರ್ಕರ್ ಅಂಥೇಳಿ, ಥಾರ್ ಮರುಭೂಮಿ ಒಳಗೆ ಇದ್ದು ಎಲ್ಲ ಎಡ್ವರ್ಸ್ ಕಂಡೀಷನ್ದಾಗ ಕೂಡ ಜೀವನ ಮಾಡಿ ಒಳ್ಳೆ ಹಾಲು ಕೊಡ್ತದೆ ಅಂಥೇಳಿ, ಅದೊಂದು ಸಿಕ್ಕಿಲ್ಲ. ಅದಕ್ಕೆ ನಾನು ಇನ್ನೂ 3 ತಿಂಗಳಾದಮೇಲೆ ತರಿಸ್ಕೊಡ್ತೀವಿ ಅಂತ ಹೇಳ್ಯಾರ ಥಾರ್ ಪಾರ್ಕರ್ ಅಂತ. ಅದೊಂದೇ ಈಗ ತಳಿ ನಮ್ಮ ಹತ್ರ ಇರಲಾರ್ದು. ಈಗ ಗಿರ್ ಆಕಳದೇ ಸಾಕಷ್ಟು ಒಂದು ವೈಶಿಷ್ಟ್ಯತೆ ಇದೆ. ಇತ್ತೀಚೆಗೆ ಆಕಳು ಸಾಕಾಣಿಕೆ ಮಾಡೋರು ಎಲ್ಲೆಲ್ಲಿ ಹೋಗಿ ಗಿರ್ ಆಕಳುಗಳ ತಳಿಗಳನ್ನು ತಂದು ಸಾಕಾಣಿಕೆ ಮಾಡಿ ಇದನ್ನು ಮಾಡ್ತಿದ್ದಾರೆ. ಏನು ಆಕಳಿಗೆ ಗಿರ್ ಆಕಳು ಹಾಲು ಇರ್ಬೋದು, ಅದ್ರ ತುಪ್ಪ, ಬೆಣ್ಣೆ, ಅದರ ಗೋಮೂತ್ರ, ಅದರ ಸಗಣಿ, ಎಷ್ಟೋ ಒಂಥರ ಅದಕ್ಕೆ ಭಯಂಕರ ಮಹತ್ವ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ತಾವು ಏನು ಅಂತೀರ ಬಗ್ಗೆ? ಗಿರ್ ಆಕಳದು ಮಲ ಮೂತ್ರ ಹಾಲಿನಲ್ಲಿ ಬಂಗಾರ ಇರ್ತದೆ ಅಂತ ಹೇಳ್ತಾರೆ. ಅದರದು ಅದು ಅದು ಎಲ್ಲ ಅದರ ಎಕ್ಸ್ಕ್ರೀಟ ಅಂದರೆ ರಿಜೆಕ್ಟೆಡ್ ಏನಿದೆ ಎಲ್ಲನೂ ವ್ಯಾಲ್ಯೂಯಬಲ್ಲು. ಆಮೇಲೆ ಆ ಹಾಲು ಖರೆ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಲೋಕಲ್ ಜನರಿಗೆ ಗೊತ್ತಿಲ್ಲ ಅದ್ರ ಬೆಲೆ. ಇದೇ ಹೈದರಾಬಾದ್ ಏರಿಯಾದಾಗ ಇದೇ ಗಿರ್ ಆಕಳದ ಹಾಲು 100-120 ರೂಪಾಯಿಗೆ 1 ಲೀಟ್ರ್ ಮಾರ್ತಾರೆ. ಅದಕ್ಕೆ ಅಷ್ಟು ಡಿಮ್ಯಾಂಡ್, ನನಗೆ ಕೊಡ್ರಿ ನನಗೆ ಕೊಡ್ರಿ ಅಂಥೇಳಿ. ನಾವು ಅದನ್ನೇನು ಈಗ ಇದೇ ನಾವು ಸಹಜ ಅಂದರೆ ಯಾರನ್ನ ಬಂದು ಕೇಳಿದರೆ ನಾವು ಆಕಳ ಹಾಲು ಮೇನು ಹಾಲು ಪ್ರೊಡಕ್ಷನ್ಕಂತಲ್ಲ, ಆಮೇಲೆ ಈಗ ಹಾಲು ಕೊಡ್ತಾ ಇರೋ ಈಗ 12 ಆಕಳದಾಗ 3-4 ಮಾತ್ರ ಕೊಡ್ತಾವ, 1-10 ಲೀಟ್ರ್ ಹಾಲು ಮಾತ್ರ ಆಕಳದ್ದು ಬರ್ತಾ ಇದೆ. ಉಳ್ಕಿದ್ವಲ್ಲ ನಮ್ಮದು ಏನು ಬರೋದು ಈಗ ಸದ್ಯ ಅಂದರೆ 120 ಲೀಟ್ರ್ ಹಾಲು ಬರ್ಲಿಕ್ಕೆ ಹತ್ತದ. ಇದು ಒಳ್ಳೆ ಸೀಸನ್ದಾಗ ಅಂದರೆ ನಮ್ಗೆ 250-260 ಲೀಟ್ರ್ ತನಕ ಹೋಗಿತ್ತು. ನಮ್ಗೆ ನಾವು ಇದ್ರ ಈ ಹಾಲ್ನ ಏನು ಮಾಡ್ತೀವಿ, ನಾವು ಇಲ್ಲಿ ಶಾಂತಿನಗರ ಅಂತ ಒಂದು ಹೆರಿಟೇಜ್ ಡೈರಿ ಅವ್ರದ್ದು ಒಂದು ಯೂನಿಟ್ ಅದ ಅಲ್ಲಿ ಕಲೆ. ಅವರು ಬಂದು ಎರಗೇರಾಕ ಇಲ್ಲಿ ನಮಗೊಂದು 5 ಕಿಲೋಮೀಟ್ರದಲ್ಲಿ ಕಲೆಕ್ಷನ್ ಪಾಯಿಂಟ್ ಮಾಡ್ಯಾರ. ಅವರು ಹಾಲು ತೊಗೊಂಡು ಹೋಗ್ತಾರೆ, ನಮ್ಗೆ 10 ದಿನಕ್ಕೊಮ್ಮೆ ಬಿಲ್ ಕೊಡ್ತಾರೆ. ಅಂದರೆ ತಿಂಗಳದಾಗ 1ನೇ ತಾರೀಕಿನಿಂದ 10ನೇ ತಾರೀಕು ತನಕ ಹಾಲು ಬಂದು ಕೊಟ್ಟಿದ್ರನ್ನ ಎಕ್ನಾಲೇಜ್ ಮಾಡಿಕೊಂಡು ಅದಕ್ಕೆ ಅದರ ಡಿಪೆಂಡಿಂಗ್ ಅಪಾನ್ ದಿ ಫ್ಯಾಟ್ ಪರ್ಸೆಂಟೇಜ್ ಅವರು ನಮ್ಗೆ ಬಿಲ್ ಕೊಡ್ತಾರೆ. ಆಮೇಲೆ 11ನೇ ತಾರೀಕಿನಿಂದ 20ರ ತನಕ ಒಂದು ಬಿಲ್ಲು, 2ನೇ ಬಿಲ್ಲು ತಿಂಗಳದು. ಆಮೇಲೆ 21ರಿಂದ 30, 31ರ ತನಕ ಒಂದು ಬಿಲ್. ಈ ನಮ್ಮನ್ನು ತಿಂಗಳದಾಗ 3 ಸಲ ನಮ್ಗೆ ದುಡ್ಡು ಕೊಡ್ತಾರೆ. ಈಗ ತಾವು ಗಿರ್ ಆಕಳ ಹಾಲನ್ನ ಎಮ್ಮೆ ಹಾಲಿನ ಜೊತೆ ಮಿಶ್ರಣ ಮಾಡಿ ಮಾರ್ತಾರೆ, ಸಪರೇಟ್ ಆಗಿ ಮಾರ್ತಾ ಇದ್ರೆ ಹೇಗೆ? ಈಗ ನಾವು ಬೇರೆ ಮಾಡಲಿಕ್ಕೆ ಅಷ್ಟು ಒಂದು 5 ಲೀಟ್ರ್ ಹಾ ಯಾರನ್ನ ಕೇಳಿದರೆ ಸ್ಪೆಷಲ್ಲಾಗಿ ಅದು ಕೊಡ್ತೀವಿ. ಗುಡಿ ಗುಂಡಾರ್ಗಳಿಗೆ ಕೊಡ್ತೀವಿ, ಯಾರಾದರೂ ಖಾಯಿಷ್ ಪಟ್ಟವ್ರು ತೊಗೊಂಡು ಹೋದರೆ ಕೊಡ್ತೀವಿ. ಯಾರಿಗೆ ಕೊಟ್ಟರು ನಾವು 60 ರೂಪಾಯಿ ಕಲ್ ರಿಟೇಲಾಗಿ ಕೊಡೋದು. ಉಳಿಕಿದಂತೂ ಹೆರಿಟೇಜ್ ಡೈರಿ ಕೊಡ್ತೀವಿ. ಏನಾರ ಉಳಿದು ಯಾರು ತೊಗೊಳಿಲ್ದಿದ್ರೆ ಆಟೋಮೆಟಿಕಲಿ ಅವ್ನು ಎಲ್ಲಿಡೋದು ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಏನು ದಟ್ ವಿಲ್ ನಾಟ್ ಬಿ ಮೋರ್ ದೆನ್ 10%. ಹೇಗೆ ಅನಿಸ್ತದೆ ನಿಮಗೆ ಆಕಳ ಸಾಕಾಣಿಕೆ, ಈಗ ಸಾರ್ವಜನಿಕರಿಗೆ ಏನು ಹೇಳ್ತೀರಿ ಆಕಳ ಸಾಕಾಣಿಕೆ ಗಿರ್ ತಳಿ ಆಕಳಗಳನ್ನ ಒಳ್ಳೆ ರೀತಿಯಿಂದ ಮಾಡಿದ್ರೆ ಲಾಭ ಬರ್ತದೆ, ಮಾಡಬಹುದು, ಮಾಡ್ಬೇಕು, ಮಾಡದ ಅಂತ ಹೇಳ್ತೀರ ತಾವ ಹೇಗೆ? ಈ ಪಶು ಸಂಗೋಪನೆ ಲಾಭದಾಯಕ ನನ್ನ ಕೇಳಿದ್ರೆ. ಆಕಳ ಸಾಕದಂತೂ ಆ ಹಿಂದಿನ ಕಾಲದಾಗ ಹೇಳ್ತಾ ಇದ್ರು, ಒಂದು ಆಕಳ ಹೊಟ್ಟ್ಯಾಗ 1000 ಬಂಗಾರ ಅಂತ ಆಗಿನ ರೇಟಿಗೆ ಅವ್ರು ಹೇಳ್ತಾ ಇದ್ರು. ಈಗಿನ ರೇಟಿಗೆ ಲೆಕ್ಕ ಹಾಕಿದ್ರೆ ಒಂದು ಆಕಳ 1 ಲಕ್ಷ ರೂಪಾಯಿ, 1,25,000 ರೂಪಾಯಿ. ನಾನು 3 ಗಿರ್ ಆಕಳಗಳನ್ನ ಪಂಡ್ರಾಪುರದ ಹತ್ರ ಚಡಚಣದ ಹತ್ರ ಬಿಜಾಪುರ ಪಂಡ್ರಾಪುರ ನಡುವೆ ಚಡಚಣಿನ ತಂದೆ, 2.5 ಲಕ್ಷ ಆಯಿತು. ಇಲ್ಲಿಗೆ ಬರೋದ್ರ 3 ಲಕ್ಷ ಆಯಿತು. ಆಮೇಲೆ ಒಂದು ಶಾಹಿವಾಲ್ ತಂದೆ, ಅದು 1 ಲಕ್ಷ ರೂಪಾಯಿ ಆಯ್ತು ಇಲ್ಲಿಗೆ ಬರೋದ್ರಾಗ. ಆಮೇಲೆ ಗರ್ಭಧರಿಸಿದಂಥ ಆಕಳ, ಗರ್ಭಧರಿಸಿದ್ದು ವಿತ್ ಕರು ಅಥವಾ 15 ದಿನ ತಿಂಗಳದಾಗ ಇದು ಕೊಡೋದು. ಆದರೆ ಶಾಹಿವಾಲ ಮಾತ್ರ ನಾವು ಅದು ಕಟ್ಟಿಲ್ಲ, ಇನ್ನೊಂದು 3 ತಿಂಗಳಿಗೆ ಕರು ಹಾಕ್ಬೋದು. ಆಮೇಲೆ HF ಕರು ಸಹಿತ ಇದ್ದು ತಂದೀವಿ. ಆಮೇಲೆ ಗಿರ್ನು ಕರು ಸಹಿತ ಇದ್ದದ್ದೇ ತಂದೀವಿ. ಇನ್ನು ಉಳಿಕಿದ್ದು ಕರು ಮಾತ್ರ ಇದು ರಾಠಿ ಅನ್ನೋದು ಒಂದು 1.5 ವರ್ಷದ ಕರು ಅದ. ಕರುಗಳು ಬರ್ತಾವಲ್ಲ, ಆಕಳ ಕರುಗಳನ್ನು ಏನು ಮಾಡ್ತಿರ್ತಾವೆ, ಮಾರಾಟ ಮಾಡ್ತಿರೋ ಅಥವಾ ಇಟ್ಕೊಂಡು ಒಂದು ಮೇಸಿ ಮತ್ತು ಆಕಳುಗಳನ್ನು ಮಾಡಿ ಅದರಿಂದ ಹೈನುಗಾರಿಕೆಯನ್ನು ಮಾಡ್ತಾ ಇರ್ತಾರೆ ಹೇಗೆ? ನಾನು ಆಕಳದ್ದು ಶುರು ಮಾಡಿ 1 ವರ್ಷ ಆಯಿತು. ಒಂದೊಂದೇ ಕರು ಅವ, ಹೋರಿ ಕರ ಇದ್ದರೆ ಅದನ್ನು ಮೇಯಿಸ್ತೀವಿ ನಾವು, ಬೀಜಕ್ಕೆ ಬೇಕು ಒಂದು. ಆಮೇಲೆ ಇನ್ನು ಆಕಳ ಕರುಗಳಂತೂ ಬೇಕೇ ಬೇಕು, ಮಲ್ಟಿಪ್ಲೈ ಆಗ್ತಾವೆ, ಜವಾರಿ ಆಗಲಿ. ಇನ್ನು ಹೋರಿಗಳನ್ನ ನಾವು ಬೀಜಕ್ಕೆ ಬಿಟ್ಟು ಉಳಿಕಿದ್ದು ನಾವು ಮಾರ್ತೀವಿ, ನಾವು ಯಾರಿಗಾದರೂ ಕೊಡ್ತೀವಿ. ಮಾರ್ತಾವೆ ಹೋರಿಗಳಂತಂದ್ರೆ ಹೋರಿ ಕರುಗಳು ಎಲ್ಲ ಬೇರೆ ನಮ್ಮ ಜಾತಿ ಇರ್ಬೋದು ಅಥವಾ ಸ್ಥಳೀಯ ಆಕಳ ಹೋರಿಗಳದು ಎಲ್ಲ ಎಷ್ಟಕ್ಕೆ ಮಾರ್ತಾವೆ ನೀವು? ಹೋರಿಗಳು ರೇಟ್ ಏನ್ರಿ, ಒಂದು ಜೊತೆ 1.5 ಲಕ್ಷ ತನಕ ಹೋಗ್ತಾವ, ಅಂದರೆ 70,000 ರಿಂದ 80,000 ತನಕ ಕೊಡ್ಬೋದು ಒಂದು ಹೋರಿ. ಈಗ ನೋಡಿ ಗಿರ್ ಆಕಳ ಒಂದು ಗೋಮೂತ್ರವನ್ನು ಬಳಸಿ ಹಲವಾರು ಜನ ರೈತರು ಕೃಷಿಯೊಳಗೆ ಸಾಕಷ್ಟು ಅದರದ ಒಂದು ಸದ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ. ನೀವು ಆ ಥರ ಏನಾದರೂ ಅದರ ಗೋಮೂತ್ರ ಸಗಣಿ ಅದನ್ನು ಬಳಕೆ ನಿಮ್ಮ ಕೃಷಿಯೊಳಗೆ ಏನಾದ್ರು ಮಾಡ್ತಾ ಇದ್ದೀರಿ? ಅಲ್ಲ, ಹೆಂಡಿ ಜೊತೆಗೆ ನಮ್ದು ಏನು ಇಡೀ ನಮ್ದು ಏನು ಈಗ ಪ್ರಾಡಕ್ಟ್ ಬರ್ತದ, ಎಮ್ಮೆ ಹೆಂಡಿ ಜೊತೆಗೆ ಎಮ್ಮೆ ಮೂತ್ರ ಜೊತೆಗೆ ಗೋದ್ದು ಕಲಿತದ. ನಾವು ಪ್ರತ್ಯೇಕವಾಗಿ ಮಾಡಿ ಇದನ್ನು ಕೊಡಬೇಕು ಅದು ಕೊಡಬೇಕು ಅಷ್ಟು ನಮಗೆ ಪುರುಸತ್ತೂ ಆಗೋತು, ನಮ್ಮ ಲೇಬರು ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋಲ್ತು. ಇದೇ ನನ್ನ ಏಜ್ಗೆ ಇದು ಹೆವಿ ಅನ್ನಿಸ್ತದೆ. ನಾನು ಮ್ಯಾನೇಜ್ ಮಾಡೋದು 2 ಯೂನಿಟ್ ಮಾಡೋದಂತಂದರೆ ನಮ್ಮ ಹತ್ರ 4 ಮಂದಿ ಇಲ್ಲಿ, ಒಂದೊಂದು ಯೂನಿಟ್ನಾಗ 2 ಬಿಹಾರಿ ಅರ, 2 ಲೋಕಲ್ ಅರ, 8 ಮಂದಿ ನಮಗೆ ರೆಗ್ಯುಲರ್ ಆಗಿ ಇಲ್ಲಿ ಕೆಲಸ ಮಾಡ್ತಾರೆ ನಮ್ಮ 2 ಯೂನಿಟ್ನಾಗ. ಈಗ ಇದಕ್ಕೆಲ್ಲ ಹಸಿಮೇವಿಂದ ಒಂದು ಅನುಕೂಲತೆಗಳು ಬೇಕು. ಹಸಿಮೇವನ್ನು ಹೇಗೆ ಮಾಡ್ಕೊಂಡಿರಿ, ಏನೇನು ಮಾಡಿದ್ರಿ ಹಸಿಮೇವಿನ ವ್ಯವಸ್ಥೆಗಳನ್ನು? ಹಸಿಮೇವು ಅಂದ್ರೆ ನಾವು ನೇಪಿಯರ್ ಗ್ರಾಸ್ ಹಾಕಿವಿ, ಆಮೇಲೆ ಸೌತ್ ಆಫ್ರಿಕನ್ ಟಾಲ್ ಬೆಳೆಸ್ತೀವಿ, ಆಮೇಲೆ ಆಗಾಗ ಸಜ್ಜಿ ಜೋಳ ಬಿಳಿ ಜೋಳ ಹಸಿಮೇವು ಇರ್ತದ. ಇದಲ್ದ ಇನ್ನ ಹಸಿ ಹುಲ್ಲು ಇರ್ತದ, ಅದಕ್ಕೆ 2 ಆಳುಗಳನ್ನ ಒಂದೊಂದು ಡೈರಿ ಫಾರ್ಮ್ನಾಗ ಸೀಸನ್ದಾಗ ಹಸಿ ಹುಲ್ಲು ಇದ್ದಾಗ ಮಳೆ ಬಂದಾಗ ಅದನ್ನ ಕೊಯ್ಸಿ ನಾವು ದನಗಳಿಗೆ ಹಾಕ್ತೀವಿ. ಈಗ 2 ನಿಮ್ಮ ಡೈರಿ ಯೂನಿಟ್ಗಳಿಂದ ಇಷ್ಟೆಲ್ಲ ಜಾನುವಾರು ಸಾಕಾಣಿಕೆ ಇದೆ, ಗೊಬ್ಬರ ಎಷ್ಟು ಉತ್ಪಾದನೆ ಆಗುತ್ತೆ ಒಂದು ವರ್ಷಕ್ಕೆ, ಎಷ್ಟು ಗೊಬ್ಬರ ಬರುತ್ತೆ ನಿಮಗೆ ಇದರಿಂದ? ಗೊಬ್ಬರ 125 ರಿಂದ 150 ಲೋಡು, ಟ್ರ್ಯಾಕ್ಟರ್ ಲೋಡ್ ಆಗ್ತದೆ. ಅಂದರೆ ಒಂದು ಟ್ರ್ಯಾಕ್ಟರ್ ಲೋಡ್ ಅಂದರೆ ಸಾಧಾರಣ 3 ಟನ್ನಿಂದ 3.5 ಟನ್ನು. ನಾವು ಒಂದು ಟ್ರ್ಯಾಕ್ಟರ್ ಲೋಡ್ನ ನಾವು ನಮ್ಮ ಸಲುವಾಗಿ ಅಂತ ವ್ಯಾಲ್ಯೂಯೇಷನ್ ಮಾಡಿಕೊಂಡ್ರೆ 3,000 ರೂಪಾಯಿಗೆ ಒಂದು ಲೋಡ್ ಅಂತ ತಿಳ್ಕೊಳ್ತೀವಿ ನಾವು. ನಾವು ಬೇರೆದವ್ರಿಗೆ ಕೊಟ್ಟರೆ 4,000 ರಿಂದ 5,000 ತನಕ ಒಂದು ಲೋಡ್ ಕೊಡ್ತೀವಿ ನಾವು ಬೇರೆದವ್ರಿಗೆ. ನಮಗೆ ಸಾಧಾರಣ 150 ಲೋಡ್ ಅಂತೂ ವರ್ಷಕ್ಕೆ ಆಗೇ ಆಗ್ತದೆ. ಅದ್ರದ್ದು ಬೈ ಪ್ರಾಡಕ್ಟ್ ಇದನ್ನು ಒಳ್ಳೆ ಒಂದು ಆದಾಯ ಬರ್ತದೆ ತಮಗೆ. ನಮ್ಮ ಬೈ ಪ್ರಾಡಕ್ಟ್ಸ್ ಅಂದರೆ ಗೊಬ್ಬರ.